ವಾಣಿಜ್ಯ ಬೆಳೆ ಅಂದ್ರೆ ಒಂದು ಬಹುವಾರ್ಷಿಕ ಬೆಳೆ, ಒಂದು ಅಲ್ಪಾವಧಿ ಬೆಳೆ. ಈ ರೀತಿ ಬೆಳೆಗಳನ್ನ ಬೆಳೆದ್ರೆ ನಿಮ್ಗೆ ಬಹುವಾರ್ಷಿಕ ಬೆಳೆ ಲಾಂಗ್ ಟರ್ಮ್ ಅಲ್ಲಿ ಆದಾಯವನ್ನ ಕೊಡ್ತದೆ, ಅಲ್ಪಾವಧಿ ಬೆಳೆ ನಿಮ್ಗೆ ತಕ್ಷಣ 3 ತಿಂಗಳು 2 ತಿಂಗಳು 3 ತಿಂಗಳು ಆದಾಯವನ್ನ ಕೊಡ್ತದೆ ನಿಮ್ಗೆ. ಸರಿ ಗುರುಗಳೇ, ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಗುರುಗಳೇ, ನಿಮ್ಗೆ ತುಂಬಾ ಶುಭರಾತ್ರಿ ಗುರುಗಳೇ. ಒಳ್ಳೇದು ಮಹೇಶ್ ಶೆಟ್ರೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಹೇಳಿ ಸರ್. ಯಾರು ಎಲ್ಲಿಂದ? ಮುಡಿಯರ ತಾಲೂಕು ಕಿರುಗುಂದದಿಂದ ಬಸವಣ್ಣ ಅಂತ ಹೇಳಿ. ಹೇಳಿ ಬಸವಣ್ಣ ಅವ್ರೆ. ನಾವು ಈಗ ಪೆಪ್ಪರ್ ಹಾಕ ಮೆಣಸು ಹಾಕೋದಂತೀವಿ ಈ ಟೈಮ್ ಅಲ್ಲಿ, ಅದು ಯಾವಾಗ ಸೂಕ್ತ ಹಾಕೋದು ಅಂತ ಕೇಳ. ಈಗ ಮೂಡಿಗೆರೆ ಭಾಗಕ್ಕೆ ಬಸವಣ್ಣವ್ರೆ, ತಾವು ಆಗಸ್ಟ್ ಕಳೆದ ನಂತರ, ಆಗಸ್ಟ್ ತಿಂಗಳು ಕಳೆದ ನಂತರ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಮಳೆ ಕಡಿಮೆ ಆಗ್ತದಾಗ, ಆ ಸಂದರ್ಭದಲ್ಲಿ ನೀವು ಕಾಳುಮೆಣಸು ಗಿಡಗಳನ್ನ ತಮ್ಮ ತೋಟದಲ್ಲಿ ಅಭಿವೃದ್ಧಿಪಡಿಸಿಗೆ ಬಹಳ ಸೂಕ್ತವಾಗಿದೆ. ಈಗ ಮೂಡಿಗೆರೆಯಲ್ಲೇ ನಮ್ದೊಂದು ತೋಟಗಾರಿಕೆ ಕ್ಷೇತ್ರ ಇದೆ ಮೂಡಿಗೆರೆ ಪಕ್ಕದಲ್ಲೇ. ಎಲ್ಲಿ? ಮೂಡಿಗೆರೆ ಪಕ್ಕದಲ್ಲೇ. ಈಗ ಮೂಡಿಗೆರೆ ಎರಡಿದೆ, ಒಂದು RRS ಇದೆ ನಮ್ದು, ರೀಜನಲ್ ರಿಸರ್ಚ್ ಸ್ಟೇಷನ್ ಇದೆ ಸರ್ಕಾರ, ಇದು ಎಂಡ್ ಪೋಸ್ಟ್ ಇದೆಯಲ್ಲ, ಎಂಡ್ ಪೋಸ್ಟ್ ಹತ್ರ RRS ಇದೆ, ಅಲ್ಲಿ ಅಲ್ಲಿ ಗಿಡಗಳು ಸಿಗ್ತದೆ ನಿಮ್ಗೆ. ಮತ್ತೆ ಮೂಡಿಗೆರೆ ಸಿಟಿನಲ್ಲಿ ಒಳಗಡೆ ಹೋದ್ರೆ ನಮ್ದೊಂದು ಫಾರಂ ಇದೆ ಅಲ್ಲಿ, ಅಲ್ಲಿ ನೀವು ನಮ್ಮ ಕಾಳುಮೆಣಸು ಗಿಡಗಳು ಸಿಗ್ತದೆ ಅಲ್ಲಿ, ಅಥವಾ ಖಾಸಗಿ ನರ್ಸರಿಗಳು ಕಾಳುಮೆಣಸು ಗಿಡ, ಒಳ್ಳೆ ಕಾಳುಮೆಣಸು ಗಿಡಗಳು ನಿಮ್ಗೆ ಸಿಗ್ತದೆ ಅಲ್ಲಿ. ಬೆಟ್ಟದಲ್ಲೇ ಸಿಗ್ತದೆ ಅಲ್ಲಿ, ಬೆಟ್ಟದಲ್ಲೇ ಸಿಗುತ್ತೆ ಅಲ್ಲಿ ನಮ್ಮ RRS ಎಂಡ್ ಪೋಸ್ಟ್ ಇದೆಯಲ್ಲಿ ನೀವು, ಎಂಡ್ ಪೋಸ್ಟ್. ಸೊ ಎಂಡ್ ಪೋಸ್ಟ್ ಅಲ್ಲಿ ಕೇಳಿ, ನಿಮ್ಗೆ ಬೆಟ್ಟದಲ್ಲೇ ಸಿಗ್ತದೆ, ಪ್ಲಸ್ ಈ ಕಾಳುಮೆಣಸು ಗಿಡಗಳು ಬೇರೆ ಬೇರೆ ಗಿಡಗಳು ಸಿಗ್ತದೆ. ನೀವು ಅಭಿವೃದ್ಧಿಪಡಿಸಿಗೆ ಸೂಕ್ತ ಸಮಯ ಆಗಸ್ಟ್ ಕಳೆದ ನಂತರ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ನೀವು ನಾಟಿ ಮಾಡಿದ್ರೆ ಬಹಳ ಸೂಕ್ತ. ಸರ್, ನಮ್ದು ಒಂದು 100 ಗಿಡ ಅಡಿಕೆ ಹಾಕಿದೀನಿ ಈಗ. ಅದು ಸ್ವಲ್ಪ ಕಲ್ಲು ಜಾಗ, ಬರೀ ಕಲ್ಲು ಜಾಗ. ಆಯ್ತು ಆಯ್ತು. ಅದು ನೀರು ಹರಿದೋಗ್ತದ ಬಸವಣ್ಣವ್ರೆ? ನೀರು ಹರಿದೋಗ ಜಾಗ ಅನ್ನೋದು ಅಲ್ಲ, ನಾವು ಸ್ವಲ್ಪ ಆಳ ಗುಂಡಿ ಮಾಡಿ ಹಾಕಿದೀವಿ. ಅದು ನಡಕೆಯ. ಅದಕ್ಕೆ ಯಾವ್ದು ಒಳ್ಳೆ ಗೊಬ್ಬರ ಹಾಕಿದ್ರೆ ಒಳ್ಳೇದು ಅಂತ ಕೇಳ. ಅಲ್ಲ, ಈಗ ನೀವು ಇದ್ರ ಕಳೆದ ನಂತರ, ಈಗ ಮಳೆಗಾಲ ಮುಗಿದ ನಂತರ ಅಂದ್ರೆ ಸೆಪ್ಟೆಂಬರ್ 3ನೇ ವಾರ ಅಥವಾ 4ನೇ ವಾರದಲ್ಲಿ, ನೀವು ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್, ಈಗ 19-19 ಅಥವಾ 15-15 ಕಾಂಪ್ಲೆಕ್ಸ್ ಗೊಬ್ಬರ ಜೊತೆಗೆ ಸ್ವಲ್ಪ ಪೊಟಾಶ್ ಇದನ್ನು ಮಿಕ್ಸ್ ಮಾಡಿ, ಈಗಾಗಲೇ ಮತ್ತೆ ಮನೆ ಗೊಬ್ಬರ ಎಲ್ಲ ಹಾಕಿದ್ರಲ್ಲ, ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿದ್ರಲ್ಲ ದೊಡ್ಡ ಪ್ರಮಾಣದಲ್ಲಿ, ಅದು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ, ಜೊತೆಗೆ ಇದೇನು ನಾನು ಹೇಳಿದ್ನಲ್ಲ ಈ ಗೊಬ್ಬರಗಳು, ಎಷ್ಟು ವರ್ಷದ ಮರ ಅದೀಗ? ಅದೀಗ 3ನೇ ವರ್ಷದ. 3ನೇ ವರ್ಷದ ಮರ ಅಂದ್ರೆ ಒಂದ್ ಮರಕ್ಕೆ ಒಂದು 75-100 ಗ್ರಾಮ್ ಒಂದ್ ಮರಕ್ಕೆ ಈ ಪ್ರಮಾಣದಲ್ಲಿ ಕೊಟ್ಟರೆ ಸಾಕು. ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಹಾಕಿದ್ರೆ ಸಾಕು ನೀವು. ಸರ್, ಆಮೇಲೆ ಇನ್ನೊಂದೇನಂದ್ರೆ ಆ ಮರ ಸ್ವಲ್ಪ ಜುಟ್ಟು ಮೇಲ್ಗಡೆ ಏನಾಯ್ತು ಸುಳಿ ಚಿಕ್ಕದಾಗ್ತಿ ಕೆಲವು ಗಿಡಗಳು, ಅದು ಏನ್ ಪ್ರಾಬ್ಲಮ್ ಇರ್ಬೋದು? ನೀವು ಗಿಡ ಎಲ್ಲಿ ತಂದ್ರಿ ಅದನ್ನ? ಇದು ನಾವು ಸ್ವಂತ ನಾವೇ ಮಾಡಿದ್ದೆ. ನೀವೇನೋ ಕಾಯಿ ಸರಿಯಾಗಿ ಸೆಲೆಕ್ಟ್ ಮಾಡಿಲ್ಲ ಬಸವಣ್ಣವ್ರೆ. ಅದೇನಾಗ್ತದೆ, ಅಲ್ಲಿ ಇಡೀ ಮುಡಿಗೆ ನೀವು ಎಲ್ಲಿ ಕಲ್ ಜಾಗ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಬೇರು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಸ್ವಲ್ಪ ನೀವೇನ್ ಮಾಡಿ, ಸುತ್ತ ಮಣ್ಣಿದೆಯಲ್ಲ, ಮಣ್ಣನ್ನ ಸ್ವಲ್ಪ ಪ್ರತಿ ವರ್ಷ ಎಲ್ಲರೂ ಹೊರಗಡೆಯಿಂದ ಸ್ವಲ್ಪ ಈ ಮರಳು ಮಣ್ಣು ಸಿಕ್ಕಿದ್ರೆ ನಿಮ್ಗೆ, ಮರಳು ಮಣ್ಣನ್ನ ಬುಡಕ್ ಹಾಕಿಸ್ತಾ ಇರಿ ಪ್ರತಿ ವರ್ಷ. ಹೌದಾ? ಮರಳು ಮಣ್ಣು, ಸ್ವಲ್ಪ ಮರಳು ಲೂಸ್ ಮಣ್ಣು ಇರ್ತದಲ್ಲ, ಅದನ್ನ ಗಿಡ ಅದೇ ನೀವು ಎಲ್ಲ ಗಿಡಗಳಿಗೂ ಹಾಕ್ಸಿ. ಸೊ ಪ್ರತಿ ವರ್ಷ ಈ ಮುಂಗಾರು ಕಳೆದ್ಮೇಲೆ ನೀವು ರಾಸಾಯನಿಕ ಗೊಬ್ಬರ ಹಾಕ ಕೇಳಿದ್ನಲ್ಲ ನಾನು, ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಸ್ವಲ್ಪ ಹೊರಭಾಗದಿಂದ ಸ್ವಲ್ಪ ಒಳ್ಳೆ ಮರಳು ಮಣ್ಣು, ಮರಳು ಮಿಕ್ಸಿತ ಕೆಂಪು ಮಣ್ಣು ತಂದು ಸ್ವಲ್ಪ ಬುಡಕ್ ಹಾಕಿಸ್ತಾ ಇರಿ, ಪ್ರತಿ ವರ್ಷ ಅಭಿವೃದ್ಧಿ ಆಗ್ತದೆ ಗಿಡ. ಸರ್, ಇನ್ನೊಂದೇನಂದ್ರೆ ಅವು ಎಷ್ಟು ವರ್ಷದ ಗಿಡದ ನಾವು ಮೊಳಕೆ ಮಾಡಬಹುದು? ಅದು ಆಲ್ಮೋಸ್ಟ್ 25 ವರ್ಷದ್ದು. 25 ವರ್ಷದ್ದು? ಹೌದು, 25 ವರ್ಷ ಆದ್ರೆ ಬಹಳ ಒಳ್ಳೇದು ಗಿಡಗಳು. ಒಳ್ಳೇದು ಬಸವಣ್ಣವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಕಾಳಿಗುಂಡಿ ಶಿವಕುಮಾರ್, ಎಚ್ಡಿ ಕೂಡ ತಾಲೂಕಿಂದ ಮಾತಾಡ್ತಾ ಇರೋದು ಸರ್. ಹೇಳಿ ಶಿವಕುಮಾರ್. ಸರ್, ಈಗ ನನ್ನ ಪ್ರಶ್ನೆ ಏನಂದ್ರೆ, ಈ ತಾಲೂಕು ಹಂತಗಳಲ್ಲಿ ತೋಟಗಾರಿಕೆ ಇಲಾಖೆ ಇರುತ್ತಲ್ಲ, ಅಲ್ಲಿ ನಾವು ಯಾವ ತರ ಒಂದು ರೈತರು ಮೊದ್ಲೇ ಸ್ವಲ್ಪ ತೋಟಗಾರಿಕೆ ಬೆಳೆ ಹಾಕಿರ್ತಾರೆ, ಆದ್ರೆ ನಮ್ ಮತ್ತಷ್ಟು ಎಕರೆಗಟ್ಟಲೆ ಹಾಕ್ಬೇಕು ಅಂದಾಗ ನಾವ್ ಅಲ್ಲಿ ಯಾರನ್ನ ಸಂಪರ್ಕ ಮಾಡ್ಬೇಕು? ನಿಮ್ಮ ಸಬ್ಸಿಡಿಗಳು ಸೌಲಭ್ಯಗಳು ಯಾವ ತರ ಸಿಗುತ್ತೆ? ಶಿವಕುಮಾರ್ ಅವರೇ, ನಮ್ಮ ಪ್ರತಿ ಈಗ ಉದಾಹರಣೆ ಎಚ್ಡಿ ಕೊಟ್ಟಿದ್ರೆ, ಹೆಗಡೆಯನ್ನು ಕೊಟ್ಟಿದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ಆಫೀಸ್ ಇದೆ ಅಲ್ಲಿ, ಅವ್ರನ್ನ ಸಂಪರ್ಕ ಮಾಡಬಹುದು. ಅಥವಾ ಪ್ರತಿ ಹೋಬಳಿನಲ್ಲೂ ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ, ಅಲ್ಲಿ ಒಬ್ರು ತೋಟಗಾರಿಕೆ ಇಲಾಖೆ ಅಧಿಕಾರಿ ಇರ್ತಾರೆ ಸಂಪರ್ಕ ಕೇಂದ್ರದಲ್ಲಿ, ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು, ನೀವು ಅವ್ರನ್ನೇ ಸಂಪರ್ಕ ಮಾಡಬಹುದು. ನೀವು ಒಂದ್ಸಲ ಎಚ್ಡಿ ಕೋಟೆಗೆ ಹೋದಾಗ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇರ್ತಾರೆ, ಅಲ್ಲೊಬ್ರು ಹಿರಿಯ ಸಹಾಯಕ ನಿರ್ದೇಶಕರು ಅಂತ ಇರ್ತಾರೆ ತಾಲೂಕು ಮಟ್ಟದ ಅಧಿಕಾರಿ, ನೀವು ಅವ್ರನ್ನ ಸಂಪರ್ಕ ಮಾಡಿದ್ರೆ, ಜೊತೆಗೆ ಸಂಬಂಧಪಟ್ಟ ಹೋಬಳಿ ಅಧಿಕಾರಿಗಳನ್ನ ನೀವು ಕೇಳಿದ್ರೆ ನಿಮ್ಗೆ ಇಲಾಖಾ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡ್ತಾರೆ ಅವರು. ತುಂಬಾ ಧನ್ಯವಾದಗಳು. ಒಳ್ಳೇದು ಶಿವಕುಮಾರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಹೇಳಿ ಯಾರು? ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಯಾರು ಹೇಳಿ? ಚಂದ್ರ ಅಂತ ಸರ್, ಮಂಡ್ಯ ತಾಲೂಕು. ಹೇಳಿ ಚಂದ್ರ ಅವ್ರು. ಸರ್, ತೋಟಗಾರಿಕೆ ಇಲಾಖೆ ಅಂದ್ರೆ ಈ ತೆಂಗು ಈ ಅವಕ್ಕೆಲ್ಲ ಜಾಬ್ ಕಾರ್ಡ್ ಅಲ್ಲಿ ಅವಕಾಶ ಇದೆ ಸರ್? ಹೌದು ಹೌದು ಹೌದು ಚಂದ್ರ ಅವರೇ, ಹೌದು. ಆಮೇಲೆ ಸರ್, ಉಪ್ನೇರ್ಲಗೂ ಅವಕಾಶ ಆಯ್ತಾ ಸರ್? ಹಾ, ಉಪ್ನೇರ್ಲದ ಅವಕಾಶ ಇದೆ. ಉಪ್ನೇರ್ಲ ನೀವು ದಯಮಾಡಿ, ನಮ್ಮ ರೇಷ್ಮೆ ಇಲಾಖೆ ಇದೆಯಲ್ಲ, ರೇಷ್ಮೆ ಇಲಾಖೆನ ಸಂಪರ್ಕ ಮಾಡಿದ್ರೆ ಉಪ್ಪನೇರ್ಲೆ ಹೊಸ ತೋಟವನ್ನು ಅಭಿವೃದ್ಧಿಪಡಿಸಲಿಕ್ಕೂ ಅವಕಾಶ ಇದೆ, ಮತ್ತೆ ಹಳೆ ತೋಟ ಇದ್ರೆ ಅದನ್ನ ಪುನಶ್ಚೇತನ ಮಾಡಿಕೊಳ್ಳೋದಕ್ಕೂ ಅವಕಾಶ ಇದೆ, ಅವಕಾಶ ಇದೆ ಚಂದ್ರು ಅವರೇ. ನೀವು ದಯಮಾಡಿ ಕೊಡ್ತಾರೆ. ಈಗ ನಿಮ್ಮ ಹತ್ರ ಜಾಬ್ ಕಾರ್ಡ್ ಇದೆಯಾ? ಇಲ್ಲ ಸರ್. ನಿಮ್ಮ ಗ್ರಾಮ ಪಂಚಾಯತಿ ಸಂಪರ್ಕ ಮಾಡಿ ಜಾಬ್ ಕಾರ್ಡ್ ತಗೊಳ್ಳಿ. ನೀವು ಗ್ರಾಮ ಪಂಚಾಯತಿ, ನಿಮ್ ಗ್ರಾಮ ಪಂಚಾಯತಿ ಯಾವುದು? ಉಳೆನಹಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ, ಅಲ್ಲಿ ಪಿಡಿಒ ಇರ್ತಾರಲ್ಲ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅವ್ರನ್ನ ಸಂಪರ್ಕ ಮಾಡಿ ನಿಮ್ಗೆ ಜಾಬ್ ಕಾರ್ಡ್ ಕೊಡ್ತಾರ. ಅವರು ಜಾಬ್ ಕಾರ್ಡ್ ಕೊಡುವಂತದ್ದು ಪಂಚಾಯತಿ ಕೆಲಸ. ಜಾಬ್ ಕಾರ್ಡ್ ತಗೊಂಡ್ಮೇಲೆ ನೀವು ತೆಂಗು ಬೆಳೆ ಮಾಡೋದಾದ್ರೆ ನಮ್ಮ ಇಲಾಖೆನ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿ ನೀವು, ಅವರು ನಿಮ್ಗೆ ಅಲ್ಲಿ ಸಹಾಯಧನವನ್ನು ಕೊಡ್ತಾರೆ. ರೇಷ್ಮೆ ಬೆಳೆ ಅಭಿವೃದ್ಧಿ ಮಾಡಿದ್ರೆ ರೇಷ್ಮೆ ಇಲಾಖೆನ ಸಂಪರ್ಕ ಮಾಡಿ, ಬಟ್ ಮೊದಲು ಜಾಬ್ ಕಾರ್ಡ್ ತಗೊಂಡು ನಂತರ ಸಂಬಂಧಪಟ್ಟ ಇಲಾಖೆನ ಸಂಪರ್ಕ ಮಾಡಿ. ಧನ್ಯವಾದ. ತಮಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಎಲ್ಲ ಸ್ವತಂತ್ರ ಹೋರಾಟಗಾರರು ತಮ್ಮ ಒಳ್ಳೇದು ಮಾಡಲಿ. ಒಳ್ಳೇದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ನಾವು ರಮೇಶ್ ಅಂತ ಗುರುಗಳೇ. ಒಳ್ಳೆ ಕಾರ್ಯಕ್ರಮ ಇದು, ತೋಟಗಾರಿಕೆ ಇಲಾಖೆದು. ಯಾವ ಊರು ರಮೇಶ್ ಅವರೇ? ನಾವು ಹಾಸನದಲ್ಲ ದುದ್ದ ಹೋಗ್ಲಿ ಸರ್, ರಮೇಶ್ ರೈತ ಸಂಘ. ಹೇಳಿ ಹೇಳಿ ರಮೇಶ್. ಓ ರಮೇಶ್, ನಮಸ್ತೆ ರಮೇಶ್. ಆರಾಮಿದ್ರೆ ರಮೇಶ್ ಅವರೇ? ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ರಮೇಶ್, ಚೆನ್ನಾಗಿದ್ದೀವಿ. ರಮೇಶ್ ಮತ್ತೆ ಹೇಳಿ. ಸರ್, ನಮ್ದು 1.5 ಎಕರೆ ಜಮೀನ್ ಇದೆ, ಅಲ್ಲಿ ಗೋಡಿಂಬೆ ಹಾಕಿ ಮತ್ತೆ ಇದನ್ನು ದಾಳಿಂಬೆ ಮಾಡಬಹುದಾ ಅಂತ. ಅಲ್ಲ, ಗೋಡಿಂಬೆ ದಾಳಿ ಒಟ್ಟಿಗೆ ಮಾಡೋದು ಬೇಡ, ನೀವು ಸಪರೇಟ್ ಮಾಡಿದ್ರೆ ಒಳ್ಳೇದು. ಹೌದಾ? ಹೌದು. ಇಲ್ಲ, ಸಂಪೂರ್ಣವಾಗಿ ನೀವು ಗೋಡಿಂಬೆ ದಾಳಿಂಬೆ ಅಂದ್ರೆ ಸಂಪೂರ್ಣ ಗೋಡಿಂಬೆನೆ ಮಾಡಿದ್ರೆ ಇನ್ನು ತುಂಬಾ ಒಳ್ಳೇದು. ಅಲ್ಲ, ಗೋಡಿಂಬೆನೆ ಮಾಡೋಣ, ಮಧ್ಯದಲ್ಲಿ ಹಾಕಬಹುದಾ ಗುರುಗಳೇ? ಬೇಡ ಬೇಡ ಬೇಡ ರಮೇಶ್, ದಾಳಿಂಬೆ ಬೇಡ. ಅದು ದಾಳಿಂಬೆ ಅಂತ ಹೇಳಿದ್ರೆ ಅದು ಸೆನ್ಸಿಟಿವ್ ಕ್ರಾಪ್. ಹೌದಾ? ಮತ್ತೆ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಕೇರ್ ಬೇಕು, ನಮ್ಗೆ ವಯಸ್ಸು ಇದ್ದಂಗದು, ಹಾಗಾಗಿ ಎಕ್ಸ್ಟ್ರಾ ಕೇರ್ ಬೇಕು. ನೀವು ಈಗ ಗೋಡಂಬಿ ಮಾಡಿದ್ರೆ ರಮೇಶ್ ಅವರು, ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಸಾಕಷ್ಟು ಅವಕಾಶಗಳಿದೆ. ನೀವು ಸುತ್ತಮುತ್ತ ನಿಮ್ಮ ಒಂದು 10 ಜನ ರೈತರನ್ನ ಒಗ್ಗೂಡಿಸಿ ನಮ್ಮ ಇಲಾಖೆನ ಸಂಪರ್ಕ ಮಾಡಿ ನಾವೇ ಗಿಡಗಳನ್ನ ಕೊಡಿಸಿ ರಿಯಾಯಿತಿ ದರದಲ್ಲಿ ಮತ್ತೆ ನಿಮಗೆ ಯೋಜನೆ ಅನುಷ್ಠಾನ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ. ಖಂಡಿತ. ಈಗ ನಮ್ಮ ಗುರುಗಳು ಮಾಡಿದ್ರಲ್ಲ ಜಿಡೇಗೌಡರು, ಅವರು ಕೂಡ ಇದ್ ಮಾಡಿದ್ರು. ನಾವು ಅವ್ರ ಜೊತೆ ನೀವ್ ಹೇಳ್ತಾ ಇದ್ರಲ್ಲ, ಒಂದ್ 10-20 ಎಕರೆ ಮಾಡ್ರಿ ಅಂತ ಸಾಕಾರ ಆಯ್ತು. ಅವ್ರದೊಂದು 3 ಎಕರೆ ಇದೆ, ಬನ್ನಿ. ನಮ್ದು ಒಂದು 1.5 ಎಕರೆ ಇದೆ, ಬನ್ನಿ ಮಾಡ್ಬೇಕು ಅಂತ ಗುರುಗಳು. ಬನ್ನಿ, ನೀವೆಲ್ಲ ಸೇರ್ಕೊಂಡು ಒಂದ್ 10 ಜನ ಬನ್ನಿ, ನಮ್ಮ ನಾನೆಲ್ಲ ನಿಮ್ಗೆ ವ್ಯವಸ್ಥೆ, ನನ್ನ ಫೋನ್ ನಂಬರ್ ತಗೊಂಡು ಆನಂತರ ಮಾತಾಡಿ ನನ್ನ ಜೊತೆ. ನೀವೆಲ್ಲ ಸೇರ್ಕೊಂಡು ನೀವೆಲ್ಲ ಒಂದ್ಸಲ ಒಂದ್ ಕೆಲಸ ಮಾಡಿ, ಮುಂದಿನ ವಾರದಲ್ಲಿ ಎಲ್ಲ ಜೊತೆಗೂಡಿ ನಿಮ್ ಊರಿನಲ್ಲಿ ಒಂದು 15-20 ರೈತರನ್ನ ಸೇರಿಸಿ ನಾವೇ ಬಂದು ಮಾತಾಡಿ ಮಾಹಿತಿ ಕೊಟ್ಟು ಕಾರ್ಯಕ್ರಮ ಅನುಷ್ಠಾನ ಮಾಡಿ ವ್ಯವಸ್ಥೆ ಮಾಡ್ತೀವಿ. ನಮಸ್ತೆ ಸರ್, ತುಂಬಾ ನಮಸ್ತೆ. ನಮಸ್ತೆ ರಮೇಶ್ ಅವರೇ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಆಯ್ತು ಸರ್, ಥ್ಯಾಂಕ್ ಯು. ನಮಸ್ತೆ ಹೇಳಿ, ಯಾರು ಎಲ್ಲಿಂದ? ಸರ್ ಹಾಲಪ್ಪ ಅಂತೇಳಿ ಸರ್, ಬೇಲೂರು ತಾಲೂಕು ಹಳೇಬೀಡು ಹೋಗ್ಲಿ. ಹೇಳಿ ಹಾಲಪ್ಪನವ್ರೆ. ಸರ್ ನಮಸ್ತೆ. ನಮಸ್ಕಾರ ಹೇಳಿ. ಸರ್, ನಮ್ದು ಅಡಿಕೆ ತೋಟ ತೆಂಗಿನ ತೋಟ ಒಟ್ಟಿಗೆ ಇದೆ. ನಮ್ಮಲ್ಲಿ ಸ್ವಲ್ಪ ಈ ಅಡಿಕೆ ಗಿಡದಲ್ಲಿ ಮಚ್ಚೆ ಮಚ್ಚೆ ಹೆಂಗೆ, ಕೆಂಪು ಮಚ್ಚೆ ಹೆಂಗೆ ರೋಗ ಆಗ್ತಾ ಇದೆ. ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ ಅಲ್ಲಪ್ಪರೆ? ಯಾವ ಕಡೆ ಬರ್ತದೆ? ಸರ್, ಬೇಲೂರು ಹಳೇಬೀಡು ಮಚ್ಚೆ. ಅಲ್ಲ, ತೆಂಗಿನ ಮಚ್ಚೆ ಅಂತ ಹೇಳ್ತೀರಲ್ಲ, ಮಚ್ಚೆ ಎಲ್ಲಿ ಬರ್ತದೆ ಮಚ್ಚೆ? ಸರಿ, ಸಣ್ಣ ಗಿಡದಲ್ಲಿ ಎಲ್ಲಾ ಸೋಗೇನು ಹಂಗೆ ಇದೆ. ಅದೇನ್ ದೊಡ್ಡ ಅದೇನ್ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಲ್ಲಪ್ಪರೆ, ಅದ್ರ ಬಗ್ಗೆ ನೀವು ಗಾಬರಿ ಆಗೋದ್ ಬೇಡ. ಅಕಸ್ಮಾತ್ ಏನಾರ ನಿಮ್ಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಈ ಬೆವಿಸ್ಟಿನ್ ಅಂತ ಔಷಧಿ ಬರ್ತದೆ ನೋಡಿ, ಬೆವಿಸ್ಟಿನ್ ಔಷಧಿ, ಅದೊಂದು ಜಸ್ಟ್ ಸಿಂಪರಣೆ ಮಾಡಿ ಅದು ಕಂಟ್ರೋಲ್ ಆಗ್ತದೆ. ಅದು ಅಂತ ದೊಡ್ಡ ಕಾಯಿಲೆ ಏನಲ್ಲ, ಅದು ನೀವು ಗಾಬರಿ ಬೀಳೋದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಸರಿಯಾಗಿ ನೀರು ಗೊಬ್ಬರ ಕೊಡಿ, ಸರಿ ಆಗ್ತದೆ ಅದು. ಸರ್, ನಮ್ದು ಸ್ವಲ್ಪ ಅಡಿಕೆಕಾಯಿ ಈ ದಿವಸ ಆದ್ರೂ ಸಹ ಬೇಗ ದಪ್ಪ ಆಗೋದಿಲ್ಲ, ತುಂಬಾ ಚಿಕ್ಕದಾಗೆ ಇರುತ್ತೆ. ನೀರ್ ಚೆನ್ನಾಗಿದೆಯಾ? ನೀರ್ ಚೆನ್ನಾಗಿದೆಯಾ? ಗೊಬ್ಬರ ಚೆನ್ನಾಗಿ ಕೊಡ್ತಾ ಇದ್ದೀರಾ ಗೊಬ್ಬರಗಳನ್ನ? ಸರ್, ನಾವು ಇದು ಸಾವಯವ ಜಾಸ್ತಿ ಮಾಡ್ತಾ ಇದೀವಿ. ಸಾವಯವ ಆಯ್ತು, ಸಾವಯವ ಚೆನ್ನಾಗಿ ಮಾಡಿ. ನೀವೆಂತ ಮಾಡಿ, ಸ್ವಲ್ಪ ಈ ನಮ್ಮಲ್ಲಿ ಟ್ರೈಕೋಡರ್ಮ ಅಂತ ಸಿಗ್ತದೆ, ಟ್ರೈಕೋಡರ್ಮ. ಸ್ವಲ್ಪ ಟ್ರೈಕೋಡರ್ಮ ಹಾಕಿ ನಮ್ಮ ಇಲಾಖೆ ಸಂಪರ್ಕ ಮಾಡಿ, ಟ್ರೈಕೋಡರ್ಮ ಕೊಡಿಸ್ತಾರ ನೋಡೋಣ. ನಮ್ಮಲ್ಲಿ ಲಭ್ಯತೆ ಗ್ಯಾರಂಟಿ ಕೊಡಿಸ್ತೇನೆ ನಿಮ್ಗೆ. ನಿಮ್ಮಲ್ಲಿ ಸರ್, ನಮ್ಮ ಬೇಲೂರು ತಾಲೂಕು ತೋಟಗಾರಿಕೆ ಇಲಾಖೆಯಲ್ಲಿ ಯಾರನ್ನೂ ಸಹ ಫ್ಲಾಟ್ಗಳು ವಿಸಿಟ್ ಮಾಡದೇ ಇಲ್ವಲ್ಲ ಸರ್? ಇಲ್ಲ, ಅವರು ಯೋಜನೆಗಳ ಅನುಷ್ಠಾನ ಮಾಡೋದ್ರಲ್ಲಿ ಬಿಸಿ ಆಗಿಬಿಡ್ತಾರೆ. ಒಂದ್ ಕೆಲಸ ಮಾಡಿ, ಇಲ್ಲ ಆಯ್ತು, ನೀವು ಒಂದ್ ಕೆಲಸ ಮಾಡಿ, ನೀವು ನಿಮ್ಗೆ ಪರ್ಟಿಕ್ಯುಲರ್ ಏನಾದ್ರು ಸಮಸ್ಯೆಗಳಿದ್ರೆ ನನ್ನ ಗಮನ ತಗೊಂಡ್ಬಂದು ನಾನೇ ವಿಸಿಟ್ ಮಾಡಿ ವ್ಯವಸ್ಥೆ ಮಾಡ್ತೀನಿ. ಹೌದು ಸರ್. ನೀವು ನಮಗೆ ಈಗ ಈ ಕಾರ್ಯಕ್ರಮ ಅಂದ್ರೆ ನಾನು ದೂರವಾಣಿ ಸಂಖ್ಯೆ ಕೊಡ್ತೀನಿ ನಿಮ್ಗೆ, ನೀವು ಫ್ರೀ ಆದ್ಮೇಲೆ ಮಾಡಿ, ಇವಾಗ ಮಾಡೋದ್ ಬೇಡ, ಫ್ರೀ ಆದ್ಮೇಲೆ ಮಾಡಿ. ನಿಮ್ ಸಮಸ್ಯೆ ಏನಿದ್ರೆ ನಮಗೆ ನೇರವಾಗಿ ಹೇಳಿ, ನಾವೇ ನಮ್ಮ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬೇಕು ನಿಮ್ಗೆ ಕಳಿಸಿ ಕೊಡಿ, ವ್ಯವಸ್ಥೆ ಮಾಡ್ತೀನಿ ನಾನು. ಆಯ್ತು ಸರ್, ಆಯ್ತು. ನಮ್ಮಲ್ಲಿ ಲೇಡಿ ಇರೋದು, ಮೇಡಮ್ ಅವರು. ಹೌದೌದೌದು, ನೀವು ಮಾತಾಡುವಾಗ ಅವ್ರು ಲೇಡಿದೆ, ನಮ್ ಫೋನ್ ನಂಬರ್ ಬಂದಿತ್ತು ನನಗೆ. ಒಳ್ಳೇದು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಸರ್, ನಾವು ಸೂರಶೆಟ್ಟಿ ಅಂತೇಳಿ, ಚಂದ್ರಪಟ್ಟಣ ತಾಲೂಕು ಚಿಕ್ಕಡ ಗ್ರಾಮದಿಂದ. ಹೇಳಿ ಸೂರಶೆಟ್ರೆ. ಸರ್ ನಮ್ದು ಒಂದು 4 ಎಕರೆಯಲ್ಲಿ ತೆಂಗಿನ ತೋಟ ಐತೆ. ಅದು ತುಂಬಾ ನುಸಿ ರೋಗ, ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಸರ್. 2 ವರ್ಷದಲ್ಲಿ ಹಿಂದೆ ಬೇವಿನ ಹಿಂಡಿ ಎಲ್ಲ ಹಾಕಿ, ಹಂಗಾಗಿ ಏನ್ ಮಾಡಿದ್ರು ಅದು ಕಂಟ್ರೋಲ್ ಆಗ್ತಾನೆ ಇಲ್ಲ, ತುಂಬಾ ಜಾಸ್ತಿನೇ ಆಗ್ತೈತೆ. ಅದೇನ್ ಮಾಡ್ಬೇಕು? ನುಸಿ ಇಡೋ ಜಾಸ್ತಿ ಇಲ್ಲ, ನುಸಿ ತುಂಬಾ ಕಡಿಮೆ ಆಗಿದೆ ಸುರಕ್ಷೇಟ್ರೆ. ಈಗ ನಾನು ಇವತ್ತು ಸಹ ಚನ್ನರಾಯಪಟ್ಟಣ ತಾಲೂಕಿಗೆ ಬಂದು ನಮ್ಮ ನುಗ್ಗೇಳಿ ಭಾಗ ಮತ್ತೆ ಬಾಗೂರ್ ಭಾಗ ಸುಮಾರು ತೋಟಗಳನ್ನ ಭೇಟಿ ಮಾಡಿ ಬಂದೆ ನಾನೀಗ ಮಧ್ಯಾಹ್ನ. ಅಲ್ಲೇ ಇದ್ದೆ ನಾನು. ಹೌದಾ? ಇಲ್ಲ ಸರ್, ನಮ್ ದಂಡಿನಲ್ಲಿ ಹೋಗ್ಲಿ ಬರುತ್ತದ. ಈ ಕಡೆ ದಂಡಿನಲ್ಲಿ ಹೋಗ್ಲಿ ಬರ್ತದೆ. ಯಾವೂರು? ಚಿಕ್ಕಡವು ಅಂತೇಳಿ. ಓ, ಚಿಕ್ಕಡವು. ಅಲ್ಲಿ ನೀರ್ ವ್ಯವಸ್ಥೆ ಚೆನ್ನಾಗಿದೆಯಲ್ಲ? ಅಲ್ಲಿ ನೀರ್ ಚೆನ್ನಾಗಿರ್ಬೇಕಲ್ಲ. ನೀರ್ ಚೆನ್ನಾಗಿದೆ, ನಾವು ಟ್ರಿಪ್ ಮಾಡಿದೀನಿ. ಅಲ್ಲ, ನೀರ್ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಬಾವಿ ನೀರಾ ಅಥವಾ ಇದ್ರದ್ದು ಚಾನಲ್ ನೀರಾ? ಬೋರ್ ನೀರು. ಟ್ರಿಪ್ ಮಾಡಿದ್ದೀರಾ? ಟ್ರಿಪ್ ಮಾಡಿದೀನಿ ಮೇಲೆ. ಹಂಗಾಗಿ ನೀರಿಗೆ ತೊಂದರೆ ಇಲ್ಲ. ಹಾಗಾಗಿ ರಾಸಾಯನಿಕ ಗೊಬ್ಬರಗಳೇನಾದ್ರು ಕೊಡ್ತಿದ್ದೀರಾ? ರಾಸಾಯನಿಕ ಗೊಬ್ಬರಗಳನ್ನ ಯಾವ್ದು ಕೊಟ್ಟಿಲ್ಲ. ರಾಸಾಯನಿಕ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೆ. ಅದಾದ್ಮೇಲೆ ಅದೇ ಈ ಕಾಂಪು ಬೇವಿನಿಂಡಿ ಅಂತ ಬರುತ್ತೆ ನೋಡಿ. ಹೌದು, ಬೇವಿನಿಂಡಿ. ಅದು ಒಂದ್ಸಲ ಒಂದ್ ಎರಡೆಕರೆ ಬಂದು ಎರಡೆಕರೆ ಅಂತ ಇನ್ನೆರಡು ಎಕರೆ ಅಂತ ಐತೆ. ಎರಡೆಕರೆ ಮನೆ ಹತ್ರ ಇರೋದು ಪರವಾಗಿಲ್ಲ. ಈ ಸಲ ಒಂದ್ ಕೆಲಸ ಮಾಡಿ, ಈ ಸಲ ನೀವು ಸ್ವಲ್ಪ ಬೇವಿನಿಂಡಿ ಮತ್ತೆ ಹಾಕಿ. ಈ ಸಲ ಬೇವಿನಿಂಡಿ ಬೇವಿನಿಂಡಿ ಎಲ್ಲಿ ಸಿಗ್ತದೆ ನಿಮಗೆ? ಪ್ಯೂರ್ ಬೇವಿನಿಂಡಿ ನಿಮಗೆ ನಮ್ಮಲ್ಲಿ ಈ ಕಾರ್ಯಕೆರೆ ಅಗ್ರಿಕಲ್ಚರ್ ಕಾಲೇಜ್ ಇದೆಯಲ್ಲ, ಅದ್ರ ಮುಂಭಾಗದಲ್ಲಿ ಒಂದು ನಮ್ದು ಬಯೋಫ್ಯೂಯಲ್ ಸೆಂಟರ್ ಇದೆ. ಅಲ್ಲಿ ಆ ಬಯೋಫ್ಯೂಯಲ್ ಸೆಂಟರ್ ಅಲ್ಲಿ ನಿಮಗೆ ಪ್ಯೂರ್ ಬೇವಿನಿಂಡಿ ಸಿಗ್ತದೆ ನಿಮಗೆ. ನೀವು ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಅಲ್ಲಿ 35 ರೂಪಾಯಿ 36 ರೂಪಾಯಿ ಕೆಜಿಗಲ್ಲಿ. ನೀವು ಅದನ್ನ ತಗೊಂಡು ಒಂದ್ ಮಾರ್ಕ್ ಅರ್ಧ ಕೆಜಿ ಹಾಕಿದ್ರೆ ಸಾಕು, ಕೊಟ್ಟಿಗೆ ಜೊತೆ ಮಿಕ್ಸ್ ಮಾಡಿ ನಿಮ್ಗೆ ಬಹಳ ಅನುಕೂಲ ಆಗ್ತದೆ. ಈ ಸಲ ಅದನ್ನ ಪ್ರಾಕ್ಟೀಸ್ ಮಾಡಿ, ಒಂದು ವರ್ಷ 2 ವರ್ಷ ಹಾಕಿ 100% ಕಡಿಮೆ ಆಗ್ತದೆ. ಜೊತೆಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ, ರಾಸಾಯನಿಕ ಗೊಬ್ಬರಗಳನ್ನ. ಒಂದು ಸ್ವಲ್ಪ ಕೊಡಿ, ಸ್ವಲ್ಪ ಕೊಡಿ. ಯಾಕೆಂದ್ರೆ ಸ್ವಲ್ಪ ನೀವು ಮರ ಬಲಿಷ್ಠ ಆದ್ರೆ ಅದು ಉಸಿರು ಕಡಿಮೆ ಆಗ್ತದೆ. ಸ್ವಲ್ಪ ನೀವು ಈ ಸಲ ಒಂದ್ ಸ್ವಲ್ಪ ಒಳ್ಳೆ ಬೇವಿನಿಂಡಿ, ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡಿ. ಆಮೇಲೆ ನಾನು ನಿಮ್ ಆ ಕಡೆ ಬಂದ್ರೆ ನಿಮ್ ತೋಟಕ್ಕೆ ವಿಸಿಟ್ ಮಾಡ್ತೀನಿ ನಾನು. ಇದೇ ನಂಬರ್ ನಮ್ದು. ಯಾವ ಗೊಬ್ಬರ ಹಾಕ್ಲಿ ಸರ್? ರಾಸಾಯನಿಕ ಗೊಬ್ಬರ ಯಾವ್ದಾದ್ರು ಕಾಂಪ್ಲೆಕ್ಸ್ ಹಾಕ್ಬೋದು ನೀವು. 19-19 ಹಾಕ್ಬಿಡಿ. 19-19 ಕಾಂಪ್ಲೆಕ್ಸ್ ಬರ್ತದಲ್ಲ, ಕಾಂಪ್ಲೆಕ್ಸ್ ಯೂರಿಯಾ ಪೊಟಾಶು, ಯೂರಿಯಾ ಪೊಟಾಶು ಮತ್ತೆ ಫಾಸ್ಫರಸ್, ಮೂರು ಇರ್ತದೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಲ್ಲಿ. 19 ಅಂತ ಹೇಳ್ತಾರೆ ನೋಡಿ, 19 ಅಲ್ಲಿ 19 ಹಾಲು. 19 ಹಾಕಿ ಒಂದ್ ಮರಕ್ಕೆ ಒಂದು 100 ಗ್ರಾಮ್ ಕೊಡಿ. ಅದನ್ನ 100 ಗ್ರಾಮ್ ಒಂದ್ ಮರಕ್ಕೆ 100 ಗ್ರಾಮ್ ಮತ್ತೆ ಬೇವಿನಿಂಡಿ ಎರಡನ್ನೂ ಹಾಕಿ ನಿಮ್ ಒಂದ್ ವರ್ಷ ಎರಡು ವರ್ಷ ಮಾಡಿ ಕಡಿಮೆ ಆಗ್ತದೆ ಆಟೋಮೆಟಿಕ್ ಆಗಿ. ಸ್ವಲ್ಪ ನೀರು ಚೆನ್ನಾಗಿ ಕೊಡಿ ನೀರನ್ನ. ಒಳ್ಳೇದು ಸೂರ್ಯ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಿಮ್ ಜೊತೆ ಮಾತಾಡಿದ್ ನಮಗೂ ಖುಷಿ ಆಯ್ತು ಸರ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಶುರು ಮಾಡಿದ್ರಿ ಸರ್, ಆದ್ರೆ ಪ್ರಧಾನವಾಗಿ ತಾವು ಜೇನು ಸಾಕಾಣಿಕೆ ಬಗ್ಗೆ ಇರುವಂತಹ ವಿಶೇಷವಾದ ಯೋಜನೆ ಬಗ್ಗೆ ಹೇಳಬೇಕು, ಹೇಳ್ಬಿಡಿ ಸರ್ ದಯವಿಟ್ಟು. ಸರ್, ಈಗ ಜೇನು ಸಾಕಾಣಿಕೆ ನಮ್ಮ ಮಲೆನಾಡು ಭಾಗದಲ್ಲಿ ಮತ್ತೆ ಬೇರೆ ಬೇರೆ ತಾಲೂಕುಗಳಲ್ಲಿ ಬಹಳ ಒಂದು ಪ್ರಮುಖವಾದ ಯೋಜನೆ. ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಜೇನು ನಮ್ಗೆ ಎರಡು ರೀತಿಯಲ್ಲಿ ಉಪಯೋಗ ಆಗ್ತದೆ. ಒಂದು, ನಮ್ಗೆ ತುಪ್ಪವನ್ನ ಕೊಡ್ತದೆ, ನಮಗೆ ನೇರವಾಗಿ ಸಿಗುವಂತ ಉಪಯೋಗ. ಎರಡನೇದು, ಅದ್ರ ಜೊತೆಗೆ ಪರೋಕ್ಷವಾಗಿ ಹಾಗೂ ನಮ್ಮ ತೋಟದಲ್ಲಿ ಉತ್ಪಾದನೆ ಮತ್ತೆ ಉತ್ಪಾದಕತೆ ಹೆಚ್ಚಿಗೆ ಮಾಡ್ಲಿಕ್ಕೆ, ಅಂದ್ರೆ ಏನ್ ಹೇಳ್ತೀವಿ, ಈಲ್ಡ್ ಅಂತ, ಈಲ್ಡ್ ಜಾಸ್ತಿ ಆಗಲಿಕ್ಕೆ ಬಹಳ ಉಪಯೋಗವನ್ನ ಮಾಡ್ತದೆ. ಇಲಾಖೆಯಿಂದ ಏನ್ ನೆರವು ಕೊಡ್ತೀರಾ ಸರ್? ಸೊ ಅದ್ರ ಮುಖ್ಯವಾಗಿ ಈಗ ಇಲಾಖೆಯಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಕೊಡ್ತೇವೆ. ಮೊದಲು ಅವ್ರಿಗೆ ಯಾರು ಆಸಕ್ತಿ ಇದ್ದಾರೆ ಅವರಿಗೆ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ತರಬೇತಿ ಜೊತೆಗೆ ಜೇನು ಪೆಟ್ಟಿಗೆ ಮತ್ತೆ ಜೇನು ಕಾಲೋನಿ ಎರಡನ್ನು ಖರೀದಿ ಮಾಡಿದ್ರೆ 40% ರಿಯಾಯಿತಿ ದರದಲ್ಲಿ ಸಬ್ಸಿಡಿಯನ್ನು ಕೊಡ್ತೇವೆ ಅವರಿಗೆ. ಜೊತೆಗೆ ಇಲಾಖೆ ಕಡೆಯಿಂದಲೇ ಅವರಿಗೆ ಪೆಟ್ಟಿಗೆಯನ್ನ ಕೊಡಿಸಿ ಸಹಾಯನ ಕೊಡ್ಲಿಕ್ಕೂ ಅವಕಾಶ ಇದೆ ಅವರಿಗೆ. ಒಂದು ದೂರವಾಣಿ ಕರೆ ಇದೆ. ನಮಸ್ತೆ, ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ಹೇಳಿ ಸರ್, ಯಾರು ಎಲ್ಲಿಂದ? ನಾನು ಕುಮಾರ್ ಅಂತ ಅಡಗೂರಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಕುಮಾರ್. ಅದೇ ಫಸ್ಟ್ ಯಾರೋ ಫುಟ್ಬಾಲ್ ಏನ ಗುಣಿ ಕೇಳಿದ್ರಲ್ಲ ಸರ್, ನಮ್ಮ ಹತ್ರ ಇತ್ತು, ಯಾರಾದ ಬೇಕಾದ್ರೆ ಬಂದು ಕಿತ್ಕೊಂಡು ಹೋಗ್ಬೋದು ಸರ್. ನಿಮ್ ಫೋನ್ ನಂಬರ್ ಹೇಳಿ ಕುಮಾರ್ ಅವ್ರೆ. ಸರ್, 9945. ಕನ್ನಡದಲ್ಲಿ ಹೇಳಿ. ಹೇಳಿ ಹೇಳಿ, ಇಂಗ್ಲಿಷ್ ಅಲ್ಲೇ ಹೇಳಿ. 9945 7 9 4 5 7 0 7 8 6 2 ನೋಡಿ, 9 9 4 5 7 0 7 8 6 2 ಸರ್. ಚೆನ್ನಾಗಿದೆಯಾ ಕುಮಾರ್ ನಿಮ್ಮಲ್ಲಿ ಫುಟ್ಬಾಲ್ ಕೊಂದ್ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಒಳ್ಳೆ ಗುಣಗಳು ಇದಾವೆ. ಹುಡುಗರು ಅಂದ್ರೆ ಚೆನ್ನಾಗಿ ಹುಡುಗರ? ಇಲ್ಲ ಇಲ್ಲ, ಬೇರೆ ಹಳೆಬಿಡು ಹುಡುಗರು. ಹಳೆಬಿಡು. ಓಕೆ ಓಕೆ, ಧನ್ಯವಾದಗಳು ಕುಮಾರ್. ನಾನು ಬೇಕು ನಿಮ್ ಮಾಹಿತಿ ಕೊಡ್ತೀನಿ ನಿಮ್ಗೆ. ಯಾರು ಬೇಕಾದ್ರೆ ಫುಟ್ಬಾಲ್ ಎಣ್ಣೆ ಇದೆ, ಪಚ್ಬಾಲ್ ಎಣ್ಣೆ ಗುಣಿಗಳು ಇದಾವೆ. ಸರಿ ಕುಮಾರ್, ಸರಿ. ಆದ್ರೆ ಕೇಳಿದವರು ಮಂಡ್ಯ ಜಿಲ್ಲೆನವರು, ಅವ್ರು ಇಲ್ಲಿ ತಂಗ್ ಬಂದು ತಗೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಯಾರಾದ್ರೂ ಬೇರೆಯವ್ರಿಗೆ ಬೇಕಿದ್ರೆ ದಯಮಾಡಿ ನಿಮ್ಮನ್ನ ಸಂಪರ್ಕ ಮಾಡ್ಲಿ, ನಾವು ಕೂಡ. ಇನ್ನೊಂದ್ ಸ್ವಲ್ಪ ಮಾತಾಡ್ರಿ ಸರ್, ಅದು ಕೆರೆಗೆ ನೀರ್ ಬಿಟ್ಟು ಅದಕ್ಕೆ ಎಲ್ಲ ಒಂದ್ ಸ್ವಲ್ಪ ವೈಟ್ ಆಗ್ಬಿಟ್ಟಿದೆ ಸರ್. ಅಲ್ಲ ಕೆರೆ ಕೆರೆ ನೀರ್ ಬಿಟ್ಟ ಕುಮಾರ್ ನೀವೇನ್ ಮಾಡ್ಬೇಕು, ಬಸಿಗಾಲ ಮಾಡ್ಬೇಕು ಸ್ವಲ್ಪ. ಅದ್ ಮಾಡಿದೀವಿ ಸರ್, ಎಷ್ಟು ಮಾಡಿದ್ರು ಹೋಗ್ತಾ ಇಲ್ಲ. ಸ್ವಲ್ಪ ಬಸಿಗಾಲ ಮಾಡಿ ನೀರು ಜಾಸ್ತಿ ನಿಂತು ತೋಟದಲ್ಲಿ ಶೀತ ಆದ್ರೆ ಸ್ವಲ್ಪ ನಿಮ್ಗೆ ಆ ರೀತಿ ಆಗ್ತದೆ. ಸ್ವಲ್ಪ ಶೀತ ಆಗದಂಗೆ ಬಸಿಗಾಲುಗಳನ್ನ ಮಾಡಿ ಅರ್ದು ಹೋಗ್ತದೆ ಅದು. ಒಂದು ಎರಡೇದು, ಯಾವಾಗ ನೀವು ಅಲ್ಲಿ ಆಗ್ತದೆ ಆ ರೀತಿ ನೀವು ಭತ್ತ ಬೆಳೆ ಜಾಗದಲ್ಲಿ ಅಡಿಕೆ ಬೆಳೆದ್ಬಿಟ್ಟು ಏನ ಕಾಣ್ತದೆ. ಹೌದಾ? ಹೌದು ಸರ್. ಹೌದೌದು, ಭತ್ತದ ಗದ್ದೆಲ್ಲ ಅಡಿಕೆ ಬೆಳೆದಿದ್ದೀರಿ ನೀವು, ಭತ್ತದ ಗದ್ದೆ ಅಡಿಕೆ ಬೆಳೆದ್ರೆ ಅಡಿಕೆ ಎಳೆದು ಆಗ್ತದೆ ಅದು ಈ ಕೆರೆ ತುಂಬಿದಾಗ. ಆ ಸಂದರ್ಭದಲ್ಲಿ ಬಸಿಗಾಲು ಮಾಡಿ ಆದಷ್ಟು ಸ್ವಲ್ಪ ಫರ್ಟಿಲೈಸರ್ ಕೊಡಿ. ಫರ್ಟಿಲೈಸರ್ ಜೊತೆಗೆ ಸ್ವಲ್ಪ ಯೂರಿಯಾ ಮಿಕ್ಸ್, ಯಾವ್ದಾರ ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಜೊತೆಗೆ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ಏನಾಗೋದಿಲ್ಲ ಅಂದ್ರೆ ಸಪ್ರೇಟ್ ಆಗಿ ಯೂರಿಯಾ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಕಾಂಪ್ಲೆಕ್ಸ್ ಈಗ ಉಪ್ಪು ಹಾಕಿ ಅಂತಾರೆ, ಅದು ಹಾಕ್ಬೋದು. ಯಾವ್ದು ಹಾಕ್ತಿವಲ್ಲ? ಬೇಡ ಬೇಡ ಬೇಡ, ನೀವು 94 ಯಾವ್ದಾರು ಫರ್ಟಿಲೈಸರ್ ಇರ್ತದಲ್ಲ ಅದ್ರ ಜೊತೆಗೆ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡಿ ಹಾಕಿ. ಆಯ್ತಾ? ಒಳ್ಳೇದು ಕುಮಾರ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳಿ. ನಮಸ್ತೆ ಸರ್, ನಾವು ಆಲ್ರೆಡಿ ಹೊಸಳ್ಳಿಯಿಂದ ಮಧುಮಾಲತಿ. ಹೆಸರೇನು? ಮಧುಮಾಲತಿ. ಹೇಳಿ ಮಧುಮಾಲತಿ ಅವರು. ಸರ್, ಇದು ನಮ್ದು ತೋಟ ಇದೆಯಲ್ಲ, ಕೆರೆ ನೀರ್ ನುಗ್ಗಿದೆ ಸರ್ ಅದು ತೋಟ ಒಳಗಡೆ. ಅದು ಒಂದ್ 4-5 ದಿವಸ ನಿಂತಿದೆ ನೀರು, 3 ವರ್ಷದಿಂದ ಹಂಗೆ ಆಗ್ತಾ ಇದೆ. ಕಾಫಿನೇ ಹಿಡಿತಾ ಇಲ್ಲ ಸರ್ ಗಿಡದಲ್ಲಿ. ಹೌದಾ? ಅಂದ್ರೆ ಮಳೆಗಾಲದಲ್ಲಿ ಕೆರೆ ನೀರ್ ನಿಂತು 3 ವರ್ಷ ಬರ್ತದ ಅಲ್ಲಿಗೆ ನೀರು? ನೀರು ಅರ್ಧೋಗದ. ಆಕ್ಚುಲಿ ಕಾಫಿನ ನೀವು ಸ್ಲೋಪ್ ಇಲ್ಲ ಲ್ಯಾಂಡ್ ಅಲ್ಲಿ ಬೆಳಿಬೇಕು ಮೇಡಮ್. ಅದು ಯಾಕಂತ ಹೇಳಿದ್ರೆ, ನೀವು ಫ್ಲಾಟ್ ಲ್ಯಾಂಡ್ ಬೆಳೆದ್ರೆ ನೀರ್ ನಿಂತು ಬಿಡ್ತದೆ. ಅದು ಕಾಫಿಗೆ ಅತಿ ಶೀತ ಆದ್ರೂ ಆಗೋದಿಲ್ಲ, ಅದೊಂಥರ ಬಹಳ ಸೆನ್ಸಿಟಿವ್ ಕ್ರಾಪ್ ಅದು. ಅತಿ ಶೀತ ಆದ್ರೂ ಆಗೋದಿಲ್ಲ, ಅತಿ ಹೆಟ್ಟೆ ಆದ್ರೂ ಆಗೋದಿಲ್ಲ. ಅದಕ್ಕೆ ಮೀಡಿಯಂ ಪ್ರಮಾಣದಲ್ಲಿ ತೇವಾಂಶ ಇರಬೇಕಾಗ್ತದೆ ಭೂಮಿನಲ್ಲಿ. ಅದು ಗದ್ದೆ ಸರ್, ಅದು ಭತ್ತ ಮಾಡ್ತಾ ಇದ್ವಿ. ಅದೇ, ಹೌದು. ಸುತ್ತಲೂ ಎಲ್ಲ ತೋಟ ಮಾಡಿದಾಗ ನಾವೇನ್ ಮಾಡಿದ್ವಿ, 4 ರೂಪಾಯಿ ತಗ್ಗಲಿದೀವಲ್ಲ ನಾವು, ಅದ್ರಾಗಿ ನೀ ಇದು ಎರಡು ಬಂದ್ಬಿಟ್ಟು ಸರ್, ಭತ್ತ ಚೆನ್ನಾಗಿ ಬರ್ತಾ. ಅಲ್ಲ, ನೀವು ಅಲ್ಲಿ ಮಾಡಿದ್ರೆ ಅಡಿಕೆ ಮಾಡಬಹುದಿತ್ತು. ಆಯ್ತಾ? ಅಡಿಕೆ ಮಾಡಬಹುದಿತ್ತು ಸರ್, ಅಡಿಕೆನೂ ಹಾಕಿದ್ವಿ. ಅಲ್ಲ, ಅಡಿಕೆ ಮಧ್ಯೆ ಕಾಫಿ ಮಾಡಬಾರ್ದಿತ್ತು ಅಲ್ಲಿಗೆ. ಹೌದಾ ಸರ್? ಕಾಫಿ ಸೂಟಬಲ್ ಅಲ್ಲ ಮೇಡಮ್, ಅದು ಕಾಫಿ ಸೂಟಬಲ್ ಅಲ್ಲ. ಯಾಕಂತ ಹೇಳಿದ್ರೆ, ಕಾಫಿನಲ್ಲಿ ನೀರು ನಿಂತ್ರೆ ಯಾವುದೇ ಕಾರಣಕ್ಕೂ ಹೂ ಕಚ್ಚೋದಿಲ್ಲ ಅದು. ಅದು ನೀವು ಪರ್ಮನೆಂಟ್ ಆಗಿ ನೀವೇನೇ ಮಾಡಿದ್ರು ಹೂ ಕಚ್ಚೋದಿಲ್ಲ ಅದು. ಯೂಸಲ್ಲಿ ನೀವು ಎಲ್ಲಿ ಕಾಫಿ ಮಾಡ್ತಾರೆ ನೋಡಿ, ಎಲ್ಲ ಸೋಪಿ ಅಂದ್ರೆ ಎಲ್ಲಿ ನೀರು ಹೊರದೋಗ್ತದಲ್ಲ ಅಲ್ಲಿ ಕಾಫಿ ಬೆಳೀತಾರೆ. ಯಾಕಂತ ಹೇಳಿದ್ರೆ ಕಾಫಿ ಯಾವ ತೇವಾಂಶ ಜಾಸ್ತಿ ಇರಬೇಕಾಗ್ತದೆ, ತೇವಾಂಶ ಜಾಸ್ತಿ ಇದ್ರೆ ಅದು ಸಹಿಸ್ಕೊಳ್ಳೋದಿಲ್ಲ ಅದು. ಸೊ ನೀವು ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್. ನೀವೇನ್ ಮಾಡಿದ್ರು ಕಾಫಿ ಹೂ ಕಚ್ಚೋದಿಲ್ಲ, ಅದು ನೀರು ನಿಂತ್ರೆ ಮುಗೀತದ ಆ ರೀತಿ. ಮೇಡಮ್ ಯಾವ್ದು ಆಗೋದಿಲ್ಲ ಮೇಡಮ್, ಕಾಫಿ ನೀರು ಯಾವ್ದು ಆಗೋದಿಲ್ಲ, ಅತಿ ನೀರು ಬೀಳಬಾರ್ದು ಅದಕ್ಕೆ. ನೀವು ಬೆಟರ್ ಅಂದ್ರೆ ಮೇಡಮ್, ಅದ್ರ ಬದಲಿಗೆ ತೆಗೆದು ಬಾಳೆನ ಇನ್ನೊಂದು ಬೆಳೆ ಮಾಡಿದ್ರೆ ಬೆಸ್ಟ್. ಸರ್, ಇದು ನಮ್ಮಲ್ಲಿ ತೆಂಗಿನ ಮರ ಇದೆ ಸರ್, ಮನೇಲಿ 3 ಎರಡು ತೆಂಗಿನ ಮರದಲ್ಲಿ ಫಸ್ಲ್ ಹಿಡಿಯುತ್ತೆ, ಇನ್ನೊಂದ್ರಲ್ಲಿ ಫಸ್ಲ್ ಹಿಡಿಯಲ್ಲ ಸರ್. ಉದುರುತ್ತೆ ಕೈ, ಈಚ್ ಕಟ್ಟಿ ಒಂಥರ ನುಸಿ ರೋಗದ ಟೈಪಲ್ಲಿ. ಓ, ನೀವು ಉದುರುತ್ತದ ಅದು? ಮೇಡಮ್, ಮಣ್ಣು ಗಟ್ಟಿ ಮಣ್ಣು ಅಥವಾ ಲೂಸ್ ಮಣ್ಣ ಮೇಡಮ್? ಅದು ಗಟ್ಟಿ ಮಣ್ಣೇ ಸರ್ ನಮ್ದು. ಅದೇ ಗಟ್ಟಿ ಮಣ್ಣಲ್ಲಿ ಸ್ವಲ್ಪ ಏನಾಗ್ತದೆ, ಬೇರು ಬಿಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಿ, ನೀವು ಸ್ವಲ್ಪ ಲೂಸ್ ಮಾಡಿ, ಸ್ವಲ್ಪ ಲೂಸ್ ಮಾಡಿ ಸ್ವಲ್ಪ ನೀರ್ ಕೊಡಿ ಮೇಡಮ್, ಎಕ್ಸ್ಟ್ರಾ ನೀರ್ ಕೊಡಿ ಅದಕ್ಕೆ. ಆಮೇಲೆ ಬೇರೆ ಹೊರಭಾಗ ಸ್ವಲ್ಪ ಕೆಂಪು ಮಣ್ಣು ತಂದು, ಸ್ವಲ್ಪ ಕೆಂಪು ಮರಳು ಮಿಸಿದ ಮಣ್ಣಿರ್ತದಲ್ಲ, ಸ್ವಲ್ಪ ಅದನ್ನ ಕೊಡಿ ಅದಕ್ಕೆ. ಆಮೇಲೆ ಸ್ವಲ್ಪ ಪೊಟಾಶ್ ಕೊಡಿ, ಪೊಟಾಶ್ ಸಿಕ್ಕಿದ್ರೆ ಪೊಟಾಶ್ ಕೊಡಿ ಸ್ವಲ್ಪ. ದೊಡ್ಡ ಮರ ಸರ್, 18 ವರ್ಷದ್ದು? ಏನಾಗೋದಿಲ್ಲ ಮೇಡಮ್, ಸರಿ ಆಗ್ತದೆ, 1-2 ವರ್ಷ ಸರಿ ಆಗ್ತದೆ. ಮತ್ತೆ ಬೇಡಿ ಬೇಡಿ ಬಿಡಿ, ನೀವು ಮಣ್ಣು ಎಷ್ಟು ಬೇಕಾದ್ರೂ ಹಾಕಿ, ಗೊಬ್ಬರನ ಒಂದು 250 ಗ್ರಾಂ ಕೊಡಿ ಸಾಕು, ಎಲ್ಲ ಸೇರಿ 1/2 ಕೆಜಿ ಕೊಡಿ. 1/2 ಕೆಜಿ ಸರ್. ಒಳ್ಳೇದು ಮಧುಮಾಲತಿ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಈ ಕಾರ್ಯಕ್ರಮದ ಕಡೆ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಹೇಳಿ ಸರ್, ಸಮಯ ಇಲ್ಲ, ಬೇಗ ಪ್ರಶ್ನೆ ಕೇಳಿ. ಯಾರು ತಾವು ಮಾತಾಡೋದು? ಸಾಲಗಾನೆ ದೇವಳ್ಳಿ, ಹಾಸನ ತಾಲೂಕು. ರೈತ ಸಂಪರ್ಕ ಕೇಂದ್ರಕ್ಕೆ ಜಿಂಕು ಬೋರಾನ್ ಏನ್ ಸರ್ ಕಳಿಸ್ಲಿಲ್ಲ ಈ ವರ್ಷ? ಅದೇ ಈಗ ಸಮಸ್ಯೆ ಏನೈತೆ, ಈ ವರ್ಷ ನಿಮ್ಗೆಲ್ಲ ಗೊತ್ತಲ್ಲ, ಕರೋನಾ ಸಂಕಷ್ಟ. ರಾಜ್ಯ ಸರ್ಕಾರದಿಂದ ಅನುದಾನ ಸ್ವಲ್ಪ ಕಡಿಮೆ ಆಗ್ತದೆ, ಬಟ್ ಮುಂದೆ ಬರ್ತದೆ. ಬಟ್ ಈ ಸದ್ಯ ಇಲ್ಲ, ಮುಂದೆ ಬರ್ತದೆ. ಬಂದ ತಕ್ಷಣ ನಿಮಗೆ ಕೊಳ್ಳಿ ವ್ಯವಸ್ಥೆ ಮಾಡ್ತೀವಿ. ಒಳ್ಳೇದು ಸರ್, ವಂದನೆಗಳು. ಸರ್, ಆಗ್ಲಿಂದ ಹೇಳ್ತಿದ್ರಿ ನಮ್ ನಂಬರ್ ಕೊಡ್ತೀನಿ ಅಂತ, ದಯಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳಿ. ಎಲ್ಲ ಕೇಳುಗರು, ಎಲ್ಲ ರೈತ ಬಾಂಧವರು, ನನ್ನ ದೂರವಾಣಿ ಸಂಪರ್ಕವನ್ನ, ದೂರವಾಣಿ ನಂಬರ್ನ ತಾವು ನೋಟ್ ಮಾಡಬಹುದು. 9-4-4-8-9-9-2-2-3. ಇನ್ನೊಮ್ಮೆ 9-4-4-8-9-9-2-2-3. ಇನ್ನು ಒಂದ್ಸರಿ ಹೇಳ್ಬಿಡಿ ಸರ್. 9-4-4-8-9-9-2-2-3. ರೈತ ಬಾಂಧವರು ತಮ್ಮ ಇಲಾಖೆ ಬಗ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ, ಯೋಜನೆಗಳಿಗೆ ಮಾಹಿತಿ ಬೇಕು, ನೇರವಾಗಿ ಸಂಪರ್ಕ ಮಾಡಿ ನಾವು ನಮ್ಮ ಇಲಾಖೆ ಅಧಿಕಾರಿಗಳನ್ನ ತಮಗೆ ಭೇಟಿ ಮಾಡಿಸಿ ಆ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಕೇಳಿದ್ರೆ ಇವರಿಗೆ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಹಾಸನ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಎಚ್ ಆರ್ ಯೋಗೀಶ್. ಯೋಗೀಶ್ ಅವರಿಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಧನ್ಯವಾದಗಳು ಸರ್.